ಹೆಚ್ಚು ಕೊಡೋದಕ್ಕೆ ತಯಾರು ಮಾಡ್ಕೋಬೇಕು. ಹೌದಾ? ಈಗ ಏನು 5 ಎಕರೆ ಮಾಡ್ತಾ ಇದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡ್ಬೇಕಂತದನ್ನ ಹೆಂಗೆ? ಇನ್ನೊಂದು 2 ಎಕರೆ ಮಾಡ್ಬೇಕು ಅನ್ನೋದು ಆಸೆ ಐತಿ ಸರ್. ಅಂದ್ರೆ ಇನ್ನೊಂದು 2 ಎಕರೆ ಮಾಡಿದೆ ಅಂದ್ರೆ ಇನ್ನೊಂದು ಸ್ವಲ್ಪ ಶೆಡ್ ದೊಡ್ಡದು ಮಾಡ್ಕೊಂಡ್ರಿ. ಪ್ರತಿ ಸರ್ತಿ 500-600 ಲಿಂಕ್ಸ್ ಮೇಯಿಸ್ಬೇಕು. ಪ್ರತಿ ಸರ್ತಿ 5 ಕ್ವಿಂಟಲ್ ಗೂಡು ಮಾರ್ಕೆಟ್ ಮಾಡ್ಬೇಕು ಅನ್ನೋ ಆಸೆ ಐತಿ ಸರ್. ಮಾಡ್ತೀನಿ ಸರ್, ಮುಂದಿನ ಬರೋ ದಿನಗಳಲ್ಲಿ ಮಾಡ್ಬೇಕು ಅನ್ನೋದು ಐತಿ ಸರ್. ಈಗೇನು ನೀವು ತಂತ್ರಜ್ಞಾನ ಬಳಸ್ತಾ ಇದ್ದೀರಿ, ಆ ತಂತ್ರಜ್ಞಾನ ಈಗಿನ ಒಂದು ಸಮಯದ ಬೇಡಿಕೆಗೆ ಅನುಗುಣವಾಗಿ ಅದನೋ ಅಥವಾ ಇನ್ನೂ ನಿಮ್ದು ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಅನಿಸ್ತದ ಸರ್? ಈಗಿದ್ದಷ್ಟಕ್ಕೆ ನಾವೇನು ಕಟ್ ಮಾಡೋದು, ಮೆಸೋದು, ಸ್ಟ್ಯಾಂಡ ಸ್ವಲ್ಪ ಮನೆ ಏನದಲ್ಲ ಸರ್, ಇದು ಕರೆಕ್ಟ್ ಅನಿಸ್ತದೆ ಸರ್ ನಮಗೆ. ಇದರಿಂದ ಏನಿಲ್ಲರಿ, ಇನ್ನೇನು ಕೆಲವೊಂದು ಚಂದ್ರಿಕೆಗಳು ಅವು ಇವು ಇರ್ತಾವೆ ಸರ್, ಅವೆಲ್ಲ ಕ್ಲೀನ್ ಮಾಡೋದು ಹಿಂಗೆಲ್ಲ ಮಾಡಿಕೊಂಡು ಮಾಡ್ತೀವಿ ಸರ್. ಇದ್ರೊಳಗೆ ಮತ್ತೇನಾದರೂ ನಿಮ್ಗೆ ವಿಶೇಷ ತರಬೇತಿ ಬೇಕನ್ನಿಸ್ತದನ ಹೆಂಗೆ? ವಿಶೇಷ ತರಬೇತಿಗಿಂತಲೂ ಸರ್ ಕೆಲವೊಂದು ರೈತರಿಂದ ನಾವು ಮುಖಾಮುಖಿ ಮಾತಾಡ್ತೀವಿ ಸರ್, ಆ ಸಂದರ್ಶನ ಬೇಕಾಗ್ತದೆ ಸರ್. ಯಾಕಂದ್ರೆ ಈಗ ಪ್ರಾಕ್ಟಿಕಲ್ ಆಗಿ ಬುಕ್ ತಂದು ನೋಡೋದಕ್ಕಿಂತ ಸರ್ ರೈತರು ಕೆಲವೊಬ್ಬ ರೈತರ ಅನುಭವಗಳು ಹೇಳ್ತಾರೆ ಸರ್, ನಾ ಹಿಂಗೆ ಮಾಡಿದ್ದೆ ಹಿಂಗಾಯ್ತು, ನಾ ಹಿಂಗೆ ಫೇಲ್ ಆದೆ ಹಿಂಗತ್ತೆ. ಕೆಲವೊಂದು ರೈತರು ಒಬ್ಬರಿಂದ ಒಬ್ಬರು ಮಾತಾಡ್ತಾನೆ ಸರ್, ನಾವು ಇಲ್ಲಿ ಹಿಂದೊಮ್ಮೆ ಹಿಂಗೆ ಫೇಲ್ ಆಯ್ತು ಅಂದ್ರೆ ಹಿಂಗೆ ಮಾಡಿ ನಾವು ಫೇಲ್ ಆಗಿದ್ದೆವು ಅನ್ನೋದು ನಮಗೆ ತರ್ಕೆ ಬರ್ತದೆ ಸರ್. ಬಂದು ನಾವು ಮತ್ತೆ ಅದನ್ನು ಹೆಂಗೆ ಎತ್ತಾಸ್ತಿರ್ತೀವಿ, ಬದಲಾವಣೆ ಮಾಡ್ಬೇಕು, ಹಂಗೆ ಬದಲಾವಣೆ ಮಾಡ್ತೀವಿ ಸರ್. ಅಂದ್ರೆ ನಾವೇನು ತಪ್ಪು ಮಾಡೀವಿ ಅದನ್ನ ತಿಳ್ಕೊಂಡು ಆ ತಪ್ಪು ಮುಂದೆ ಆಗಲಾರ್ದಂಗ ಕಲಿತು ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಅಂದ್ರೆ ಸಂವಾದ ಇರಬೇಕು, ಜನರು ಒಬ್ರಿಗೊಬ್ರು ಮಾತಾಡಬೇಕು ಅನ್ನುವಂಥ ಮಾತು. ಈ ಒಂದು ಅನುಭವಗಳು ನೀವು ಹೋದಲ್ಲೆಲ್ಲ ಸಿಗ್ತಾ ಇರಬೇಕು, ವಿಶೇಷವಾಗಿ ಏನು ಮಾರುಕಟ್ಟೆಗೆ ಹೋಗಿರ್ತೀರಿ ಅಲ್ಲಿ ಸಿಕ್ಕೇ ಸಿಗ್ತದೆ ನಿಮಗೆ. ಅಲ್ಲ ಸರ್, ಡೆಫಿನೆಟ್ ಆಗಿ ಸಿಗ್ತದೆ ಸರ್. ಪ್ರತಿಯೊಬ್ಬ ರೈತನ ಅಲ್ಲಿ ಹೇಳೋಣ, ರೈತನ ಜೀವನ ಸಮಾಧಾನ ಇರಲ್ಲ ಸರ್. ಅವ್ರ ಗೂಡು ನೋಡೋದು, ಅವ್ರಿಗೆ ಚಲೋ ಗೂಡಿತ್ತು, ನಮ್ಮ ಗೂಡು ಇಲ್ಲೇ ಬಿಟ್ಟು ನಾವು ಅವ್ನ ಗೂಡು ನೋಡಕ್ಕೆ ಹೋಗ್ತೀವಿ ಸರ್. ಹೋದಾಗ ಏನಂತಾನೆ, ಹೆಂಗೆ ನೀ ಹೆಂಗೆ ಮಾಡಿದೆ ಏನು ಸುದ್ದಿ? ಮೊನ್ನೆ ಹೋಗಿದ್ದೇವೆ ಸರ್ ಬೆಳಗಾವಿದ, ಒಬ್ಬ ಗೂಡು ತಂದೆ ಸರ್, 200 ಲಿಂಕ್ಸ್ ಮೇಯಿಸ್ತಾನೆ ಸರ್. ಅವನು 2 ಕ್ವಿಂಟಲ 25 kg ಗೂಡು ಐತೆ ಸರ್ ಅವನು. ಅದನ್ನು ನಾವು ಅವ್ನ ನಂಬರ್ನ ತೊಗೊಂಬಂದೀನಿ ಸರ್. ಬರ ನೀ ಹೆಂಗೆ ಮಾಡಿದೆ ಏನು ಸುದ್ದಿ ಅಂತೇಳಿ ಎಲ್ಲ ರೈತರಿ ಅವ್ರ ನಂಬರ್ ಕೊಟ್ಟಾರೆ ಸರ್. ಮೊನ್ನೆ ಫೋನ್ ಮಾಡಿ ಕೇಳಿದೆ ರೀ, ಈ ಥರ ವ್ಯವಸ್ಥೆ ಮಾಡಿರಿ, ಹಿಂಗೆ ಈ ಜ್ವರ ಪಾಸ್ ಒಳಗೆ ಈ ಪೌಡ್ರ್ ಹೊಡ್ರಿ ಅಂತೇಳಿ ಎಲ್ಲ ಅವನು ಗೈಡ್ಲೈನ್ಸ್ ಕೊಡ್ತಾನೆ ಸರ್. ಹಿಂಗಾಗಿ ಒಬ್ಬ ರೈತರಿಂದ ರೈತರಿಗೆ ಸಿಕ್ಕೋದ್ರಿಂದ ಅದು ಒಳ್ಳೇದಾಗ್ತದೆ ಸರ್. ಈಗ ಬೂದಿಹಾಳದೊಳಗೆ ಮುಖ್ಯವಾಗಿ ರೇಷ್ಮೆ ಬೆಳೀತಾ ಇರುವಂಥ ರೈತರು ನಿಮ್ಮನ್ನು ನೋಡಿಕೊಂಡು, ಹೌದಪ್ಪ ಬಿರಾದಾರ್ ಅವರು ಭಾಳ ಚಲೋ ಬೆಳೆದಾರೆ, ನಾವು ಯಾಕೆ ಬೆಳಿಬಾರ್ದು ಅಂಥೇಳಿ ಸ್ಫೂರ್ತಿ ತೊಗೊಂಡು ಬೆಳೆದವ್ರು ಅದಾರ ಅಂತೀರಿ? ಅದಾರ ಸರ್. ಈಗಾಗಲೇ ಒಂದು 5 ಜನ ಹಚ್ಚಾರ ಸರ್ ನಮ್ಮ ನೋಡಿ. ಮೊದಲು ಹಚ್ಚಿಲ್ಲ ಸರ್, ಮೊದಲು ಹಚ್ಚಿಲ್ರಿ. ಈ ಒಂದು 2 ಮೊದಲು ಒಂದು ಸ್ವಲ್ಪ ರೇಟ್ನು ಡಿಮ್ ಆಗಿತ್ತು ಸರ್. ಡಿಮ್ ಅಂದ್ರೇನು 500-400 ಹಿಂಗೆ ಮಾರಿದ್ರೆ ರೈತಗೆ ಸ್ವಲ್ಪ ಬೆನಿಫಿಟ್ ಆಗಲ್ಲ ಸರ್, ಲಾಭ ಸಿಗಲ್ರಿ. ಇದು ಏನು ಮಾರ್ಬೇಕಂದ್ರೆ 500 ಹಿಡ್ಕೊಂಡು ಆಚೆ ಮಾರ್ಬೇಕು ಸರ್ ಮಾರ್ಕೆಟಿಂಗ್. 500 ಹಿಡ್ಕೊಂಡು ಈಗ ಒಳಗಡೆ ಬತ್ತಂದ್ರೆ ರೈತಗೆ ಸ್ವಲ್ಪ ಅಸಮಾಧಾನ ಆಗ್ತದೆ ಸರ್. ಅಂದ್ರೆ ಮಾಡೋದಕ್ಕೆ ಸ್ವಲ್ಪ ಆದಾಯ ಉಳಿತದೆ ರೀ. 500 ಮೇಲ್ಗಡೆ ಮಾರ್ತಂದ್ರೆ ಆ ಕಡೆ ರೈತ ಖುಷಿ ಇರ್ತಾನೆ ಸರ್. ಹಿಂಗಾಗಿ ರೇಟ್ ಬಂದಿದ್ದು ಗೊತ್ತಾಗಿ ಸರ್ ಒಂದು 5 ಜನ ಮಾಡ್ಯಾರ ರೀ ಈಗಾಗಲೇ. 5 ಜನ ನಮ್ಮ ಅಣ್ಣತಂಬ್ರು ಒಂದು 2 ಜನ ಮಾಡ್ಯಾರ ರೀ, ನಮ್ಮ ಬೀಗರು ಮಾಡ್ಯಾರ ರೀ, ಈ ಮತ್ತೊಬ್ಬ ಕಾಶ್ನವ್ರು ಅಲ್ಲೊಬ್ಬರು ಮಾಡ್ಯಾರ ರೀ. ಹಿಂಗಾಗಿ ಮಾಡಕತ್ತಾರ ಸರ್, ಒಬ್ರು ಹೆಚ್ಚಾಗತ್ತಾರ ರೀ. ಈಗ ನಮಗೆ ಈಗ ಜೇವರ್ಗಿ ಗುಲ್ಬರ್ಗ ಕಡೆನೂ ಭಾಳ ಜಾಸ್ತಿ ಹರಡ್ಯ ಸರ್. ಇದು ರೈತರು ಎಲ್ಲರು 4-5 ಜನ ಕೂಡಿ ಒಂದೊಂದು ಕ್ಯಾಂಟ್ರ್ಗಟ್ಟಲೆ ಮಾಲ ರಾಮನಗರಕ್ಕೆ ತೊಗೊಂಬರ್ತಾರೆ ಸರ್. ಎಲ್ಲ ರೈತರು ಕೂಡ್ಕೊಂಡು ತೊಗೊಂಬರ್ತಾರೆ ಸರ್ ಅಲ್ಲಿ. ನೀವು ಹೆಂಗೆ ಮಾಡ್ತೀರಿ ಮತ್ತು ಸಾರಿಗೆ? ನಾವು ಸಾರಿಗೆ ಒಳಗೆ ಇಲ್ಲಿ ಗೂಡು ಬಿಡಿಸ್ಕೊಂಡು ಸರ ಸಿಂಧಿಯಲ್ಲಿ ವಿಆರ್ ಎಲ್ಲ ಬಸ್ಸಿಗೆ ಹಾಕ್ತೀವಿ ಸರ್. ಅವರು ಒಂದು ಮೂಟೆಕ ಒಂದು 100 ರೂಪಾಯಿ ತೊಗೋತಾರೆ ಸರ್. ನಾವು ಸೀಟ್ ಬುಕ್ ಮಾಡ್ತೀವಿ ರೀ. ಮಾಲ್ ಏನದ ಬಸ್ಸಿನ ಮೇಲ್ಗಡೆ ವಿಆರ್ ಎಲ್ಲ ಭಾರಿ ವ್ಯವಸ್ಥೆ ಸರ್. ಅದು ಎಲ್ಲ ಕ್ಯಾರಿಯರ್ ಮೇಲೆ ಹಚ್ಚಕ್ಕೆ ಆಮೇಲೆ ವ್ಯವಸ್ಥೆ ಐತೆ ಸರ್. ಹಾಕೊಂಡು ಹೋಗ್ತೀವಿ ಸರ್, ಬೆಂಗಳೂರು ಇಳ್ಕೋತೀವಿ ಸರ್. ಬೆಂಗಳೂರಿಂದ ಏನದ ಆ ಕಡೆ ಮೈಸೂರು ರೋಡಿಗೆ ಇಳಿತೀವಿ ಸರ್. ನಾವು ಬೆಂಗಳೂರದಾಗ ಮೈಸೂರು ರೋಡಿಗೆ ಇಳಿತೀವಿ ರೀ. ಆ ಮೈಸೂರು ರೋಡಿಗೆ MT ಗಾಡಿಗಳು ಸಿಕ್ಕಾಪಟ್ಟಿ ಹೋಗ್ತಿರ್ತಾವೆ ಸರ್. ಮಾರ್ಕೆಟಿಂಗ್ ತಿರುಗಾಡ್ತಿರ್ತಾರೆ ಮೈಸೂರು ಬೆಂಗಳೂರು ಗಾಡಿಗಳು. ಒಂದು ಅದೇ ಗಾಡಿಗೆ ಹೋದ ಅಂದ್ರೆ ಮಧ್ಯಾಹ್ನ ರಾಮನಗರ ಐತೆ ಸರ್. ಬೆಂಗಳೂರು ಮೈಸೂರು ನಡುವೆ ರಾಮನಗರ ಐತೆ. ಅಲ್ಲಿ ಏನದ ನಾವು ಹೋಗಿ ಅವ್ರಿಗೆ ಗೊತ್ತಿರ್ತದೆ ಸರ್ ಮಾಮೂಲಿ. ಅಲ್ಲಿ ಹೋಗಿ ಇಳಿಸಿಬಿಟ್ಟು ಹೋಗಿಬಿಡ್ತಾರೆ ಸರ್, ನಮಗೆ ಮಾರ್ಕೊಂಬಂದ್ಬಿಡ್ತೀವಿ ಸರ್. ಅವತ್ತೇ ಹೋಗ್ತೀವಿ ಸರ್, ಬೆಳಗ್ಗೆ ಹೋಗ್ತೀವಿ ರೀ. ಮಧ್ಯಾಹ್ನಟಿಗೆ ಒಂದು 12 ಅನ್ನೋದ್ರೆ ನಮಗೆಲ್ಲ ಮಾರ್ಕೆಟ್ ಆಗಿ ಎಲ್ಲ ಪಟ್ಟಿ ಬಂದ್ಬಿಡ್ತದೆ ಸರ್. ಆಯಿತು, ಮತ್ತೆ 5 ಗಂಟೆಗೆ ಬರೋಕ್ಕೆ ಟ್ರೈನ್ ಇರುತ್ತೆ ಸರ್ ನಮಗೆ. ಮೈಸೂರು ಸೋಲಾಪುರ ಟ್ರೈನ ಸರ್, ಬರೋವಾಗ ಅದೇ ಟ್ರೈನಿಗೆ ಕೂತು ಬಂದ್ಬಿಡ್ತೀವಿ ಸರ್. ಅಂದ್ರೆ ರೇಷ್ಮೆ ಬೆಳೆದ್ರೆ ನಿಮಗೆ ನಿಮ್ಮ ಏನು ಶ್ರಮಕ್ಕೆ ಒಂದು ಒಳ್ಳೆ ಬೆಲೆ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಒಳ್ಳೆ ಬೆಲೆ ಸರ್, ಇಲ್ಲಿ ಬಿಜಾಪುರ ಜೇವರ್ಗಿ ಇಂಥಲ್ಲಿ ಮಾರ್ಕೆಟಿಂಗ್ ಅದಾವೆ ಸರ್. ಅವ್ರು ಇಲ್ಲಿ ಏನಂತ ಬೇಡಿಕೆದಾರ ಕಡಿಮೆ ಇರ್ತಾರೆ ಸರ್ ದಲ್ಲಾಳಿಗಳು. ಹಿಂಗಾಗಿ ಸರ್ ನಾವು ಅವ್ರು ಎಷ್ಟು ಬೇಡ್ತಾರೆ ಅಷ್ಟಿಗೆ ಕೊಡ್ಬೇಕಾಗ್ತಾರೆ. ಇನ್ನೊಂದು 3-4 ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ಕೊಂಡು ಅಲ್ಲಿ ಹೋದೇವು ಅಂದ್ರೆ ಸರ್ ನಮಗೆ ಒಂದು 15-20 ಸಾವಿರ ರೂಪಾಯಿ ಹೆಚ್ಚು ಒಳ್ಳೆ ಲಾಭ ಸಿಗ್ತದೆ ಸರ್. ರಾಮನಗರಕ್ಕೆ ಹೋದ್ರೆ ಇಲ್ಲಿ ಹೋದ್ರೆ ನಮಗೊಂದು 20-25 ಸಾವಿರ ರೂಪಾಯಿ ಲಕ್ಷಣ ಆಗ್ತದೆ ಸರ್ ಇಲ್ಲೇ ಕೊಟ್ರೆ. ಇಲ್ಲಿ ಯಾರು ಬಂದಾರ ನಿಮಗೆ ಕೇಳ್ಕೊಂಡು ನಮಗೆ ಕೊಡ್ರಿ ಅಂತ ಹೇಳಿ? ಹಾ, ಬಂದಿದ್ರು ಸರ್. ಕೆಲವೊಬ್ರು ಫೋನ್ ಮಾಡ್ತಾರೆ ಮಾಡ್ತಾರೆ ಸರ್, ಅಲ್ಲೆಲ್ಲ ರೀಲರ್ಗಳು ಇರ್ತಾರೆ ಇಲ್ಲಿ ಜಮಖಂಡಿ ಮುದೋಳ ಕಡೆ ಅದಾರೆ ರೀ, ಅವ್ರು ಫೋನ್ ಮಾಡ್ತಾರೆ ಸರ್ ಸೈಬರ್ ಕಡೆ ನಂಬರ್ ಇಸ್ಕೊಂಡು, ಇಲ್ಲ ನಾವು ರಾಮನಗರಕ್ಕೆ ಹೋಗ್ತೀವಿ ರೀ ನಮ್ಗೆ ನಿಮ್ಗೆ, ಅವ್ರೇನು ಕೇಳ್ತಾರೆ ಸರ್ ಈಗ ಕೊಡ್ರಿ ಕೂಡ ನೀವು ಒಂದು ತಿಂಗಳು ಬಿಟ್ಟು ನಿಮಗೆ ಪೇಮೆಂಟ್ ಹಾಕ್ತೀವಿ ಅಂತ ಸರ್, ಅದೊಂದು ವ್ಯವಸ್ಥೆ ಇದೆ, ಒಂದು ತಿಂಗಳು ಬಿಟ್ಟು ನಾವು ನಂಬ್ಕೊಂಡು ಕೊಟ್ಟೆವು ಅಂದ್ರೆ ಅವ್ರು ಕೊಡ್ತಾರೆ ಅನ್ನೋದು ಏನು ಗ್ಯಾರಂಟಿ ಸರ್ ನಮ್ಗೆ. ಹಿಂಗೆ ಹಾಕಿಸಿ ನಾವು ಹೋದ ತಕ್ಷಣ ನಮ್ಮ ಮಾರ್ಕೆಟ್ ನಿಲ್ಲವಾದ 5 ಸೆಕೆಂಡ್ಗೆ ನಾವು ಪಟ್ಟಿ ಜಮಾ ಆಗಿಬಿಡ್ತದೆ ಸರ್, ಹಿಂಗಾಗಿ ನಾವು ಅಲ್ಲೇ ಹೋಗಿಬಿಡ್ತೀವಿ ಸರ್, ಅದನ್ನೇ ಸೂಕ್ತ ಅನ್ಸ ಸರ್ ನಮ್ಗೆ. ಒಳ್ಳೇದು ನಿಲ್ಕಂಠವ್ರೆ, ಈಗ ಯಾರಾದರೂ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9113201595. ಆತ್ಮೀಯರೆ, ನೀಲಕಂಠ ಬಿರಾದಾರ್ ಅವರು ಏನು ತಮ್ಮ ಮೊಬೈಲ್ ನಂಬರ್ನ ಹೇಳಿದ್ದಾರೆ ಅದನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9113201595 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ನೀಲಕಂಠ ಚನ್ನಬಸಪ್ಪ ಬಿರಾದಾರ್ ಅವರೇ, ಇಲ್ಲಿ ತನಕ ತಾವು ತಮ್ಮ ರೇಷ್ಮೆ ಬೇಸಾಯದ ಅನುಭವಗಳನ್ನು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇದು ಬಹುಶಃ ನಮ್ಮ ಯುವ ರೈತರಿಗೆ, ಯಾರು ತಮ್ಮ ಕೃಷಿಯನ್ನು ವಿಸ್ತಾರ ಮಾಡಬೇಕು ಅಂಥೇಳಿ ವಿಚಾರ ಮಾಡ್ತಾ ಇದ್ದಾರೆ ಅಥವಾ ಯಾರು ತಮ್ಮ ಕೃಷಿಯನ್ನು ಬದಲಾವಣೆ ಪರಿವರ್ತನೆ ಮಾಡಬೇಕು ಅಂತ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿದ್ದಾರೆ, ಅದ್ರ ಜೊತೆಗೆ ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡಿದ್ದಾರೆ, ಅವರಿಗೆಲ್ಲ ಸ್ಫೂರ್ತಿ ಆಗಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಸಿಂದಗಿ ತಾಲೂಕು ಬೂದಿಹಾಳ್ ಗ್ರಾಮದ ನೀಲಕಂಠ ಚನ್ನಬಸಪ್ಪ ಬಿರಾದಾರ್ ಅವರೊಂದಿಗೆ ರೇಷ್ಮೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಟ್ಟಪ್ಪ ಪೆಣಕ್ನಾಳಿ ಮತ್ತು ತಂಡದವರಿಂದ ಭಜನಾ ಪದಗಳನ್ನು. ಕಾಯವಲ್ಲೋಯಿ ಕಾಯವೋ ಕೇಳಿರಿ ಇದು ನೆನದ ಸಂತೆಯ ಪರಿಯ ta